කරන නවෝදේක උදාව සංගීත ප්‍රසංගයේ ප්‍රධාන වේදිකා පීඨයේ මේරීම විශාරද ගුණදාස කබුගේ සිංහල සිංදු ಹುಡುಕಿಯನ್ ನಾಳಲಿ ತಿಲಕತಿಯನ್ನ ಕಿರಿಲ್ಲಿ ಸುತ್ತಿನ ಹಗವತ ಅರಗಿನ ಇಲ್ಲಿ ಕತ್ತಲ್ಲರ ಬಟ ಆವಾದೋ ಇಲ್ಲಿ ಕಪ್ಪೆಮಿಂದು ನವಿ ಹಂಗ ಸೆನ್ನಗಾವಿ ಏ ಕಂದುಲು ಸಿಂಗಲ ಕನಗಂದನು ಬಟ್ಟಯಕಿಯ ಪ್ರಿಯಾವಿ ಆದರೆಯನು ಬಟ್ಟ ಬಾರೈ ರಕಗನಿ ದೇವತಾವಿ ಸಿಂಗಲ ಸಿಂಧು ಪ್ರಿಯನ ನಲಲೆ ತಿಲಕತಿಯ ನಕ್ಕಿರಲಿ ಸುತ್ತಿನ ಹಗವತ ತರಗಿನ ಇಲ್ಲಿ ಕತ್ತಲ್ಲರ ಮಟ ಆವಾದೋಗಿಲ್ಲಿ ಸಿಂಗಲ ಸಿಂಧುಕಿಯನ್ನ ನಲಲೆ ತಿಲಕತಿಯ ನಕ್ಕಿರಲಿ ಸುತ್ತಿನ ಹಗವತ ತರಗಿನ ಇಲ್ಲಿ ಕತ್ತಲ್ಲರ ಮಟ ಆವಾದೋಗಿಲ್ಲಿ ಸಮಟಮ ಶುಭ ಅಲುತ್ ಅವೃದ್ಧ ನಂಬಿಯಾವನಿಯಾನ ಬಲ ಸಿಟ್ಟಿರುವುದು ವಿನಯ ಜನನಿತ್ತಯಾನ ಬಲ ಸಿಕ್ಕಿರುವುದು ಮೆತ್ತೋ ಸತ್ತಿದಸಪುರೆ ತವ ಮತ್ ನಿಧಿದೋ ಮಹಾವೀರ ಮಹಾಪೊಲವೇ ಜನಿತ ನೋಹನುದು ಕಸ ಯುಗಯ ಎವಿಲ್ಲಬುತ್ತಿದ್ದವೆತಿ ಕಡುಲ್ ಬುದುನ್ ಯಕಟ ಬುದುನ್ ಬೇರೇ ವಿಯರತಿ ದಾಂಪದಯ ಪೊತ್ತುಲ್ ತುಲ ಇಕ್ಕಿ ಬಿಂದವೆಲ ಪ್ರತಿ ದಂ ದೀಪಯ ದಂ ಅಮಾವ ಬತ್ವೆನು ಹೊಟ ಕತಿ ಸಿಂಧ್ರಜು ಆವಿ ನತ ಇಂತವುನಿಸಿತ ತವದಿ ದಹಸ್ ಪಂಚಿಯ ಇವ ಸನ್ನದ ಅಪ ಬಂದ ಸಕ್ಕಲ್ಗಿಯ ತೆರ ದಂ ದೀಪಯ ನೆತ ಇದ ಸಪುರಿನ್ ಬಿಮಟ ಬಸಿನು ಮೆತ್ ಮಹಾಭೋಸತ ಇದ ಸಪುರಿನ್ ಬಿಮಟ ಔ ಬೀವನು ಭೋಸತುನೇ ಸವದಿ ದಾಸ್ ಪಂಚಿಯ ಇದಿನು ಮೆರಿಯ ಇದಿನಿ ದಸಪುರಿನ್ ಬಿಮಟ ಅವು ಜೀವನು ಬೋಸತ್ತುನೇ ಸವದಿ ದಾಸ್ ಪಂಚಿಯ ಇಂದಿನು ಮೆರಿಯ ಇದಿನೇ